ಏತಾದ್ವಿತೀಯೇನ ವರೇಣ ಏತಮಗ್ನಿಂ ತಮೈ ತವೈವ ಪ್ರವಕ್ಷಂತಿ ಜನಾಸಹ ಏತಮಗ್ನಿ ತವೈ ಪ್ರವಕ್ಷಂತಿ ಜನಾಸಹ ತೃತೀಯಂ ವರಂ ನಚಿಕೇತೋ ವೃಣೀಶ್ವ ತೃತೀಯಂ ವರಂ ನಚಿಕೇತೋ ವೃಣೀಶ್ವ ಯೇಯಂ ಪ್ರೀತಿ ವಿಚಿಕಿತ್ಸಾ ಮನುಷ್ಯೇ ಯೇಯಂ ಪ್ರೀತಿ ವಿಚಿಕಿತ್ಸಾ ಮನುಷ್ಯೇ ಅಸ್ತಿತ್ಯೇಕೇ ನಾಯಮಸ್ತೀತಿ ಚೈಕೇ ಅಸ್ತಿತ್ಯೇಕೇ ನಾಯಮಸ್ತೀತಿ ಚೈಕೇ ಏತದ್ವಿದ್ಯಾಮನುಶಿಷ್ಟಸ್ತ್ವಯಾಹಂ ಏತದ್ವಿದ್ಯಾಮನುಶಿಷ್ಟಸ್ತ್ವಯಾಹಂ ವರಾಣಾಮೇಷ ವರಸ್ತುತೀಯಃ ವರಾಣಾಮೇಷ ವರಸ್ತುತೀಯಃ ಯೇಯಂ ಪ್ರೀತಿ ವಿಚಿಕಿತ್ಸಾ ಮನುಷ್ಯೇ ಯೇಯಂ ಪ್ರೀತಿ ವಿಚಿಕಿತ್ಸಾ ಮನುಷ್ಯೇ ಅಸ್ತಿತ್ಯೇಕೇ ನಾಯಮಸ್ತೀತಿ ಚೈಕೇ ಅಸ್ತಿತ್ಯೇಕೇ ನಾಯಮಸ್ತೀತಿ ಚೈಕೇ ಏತದ್ವಿದ್ಯಾಮನುಶಿಷ್ಟಸ್ತ್ವಯಾಹಂ ಏತದ್ವಿದ್ಯಾಮನುಶಿಷ್ಟಸ್ತ್ವಯಾಹಂ ವರಾಣಾಮೇಷ ವರಸ್ತೃತೀಯಃ ವರಾಣಾಮೇಷ ವರಸ್ತೃತೀಯಃ ನಚಿಕೇತ ಉವಾಚ ಕೇಳ್ಕೊತಾನೆ ತೃತೀಯಂ ವರಂ ಮೂರನೇ ವರವನ್ನು ಕೇಳ್ಕೊತಾನೆ ಯಾವಾಗ ಯಮನು ಈ ನಚಿಕೇತ ವೃಣೇಶು ಇತಿ ಉಕ್ತ ಸನ್ನ ಯಾವಾಗ ಯಮರಾಜ ಈ ನಚಿಕೇತ ನೀನು ಮೂರನೇ ವರವನ್ನು ಕೇಳಕು ಅಂತ ಹೇಳ್ತಾನೆ ಆವಾಗ ನಚಿಕೇತನು ಮೂರನೇ ವರವನ್ನು ಕೇಳಿಕೊಳ್ಳುತ್ತಾನೆ ಏನಂತ ಕೇಳ್ತಾನೆ ಒಂಥರ ಬ್ರಹ್ಮಸೂತ್ರ ವಾಕ್ಯ ಇದ್ದಂಗೆ ಏನಂತ ಕೇಳ್ತಾನೆ ಅಂತಂದರೆ ಶಬ್ದವನ್ನು ನೋಡ್ಕೊಡ್ರಿ ಏಯಂ ಪ್ರೀತಿ ವಿಚಿಕಿತ್ಸಾ ಮನುಷ್ಯೇ ಅಸ್ತಿ ಇತಿ ಏಕೆ ನಾಯಂ ಅಸ್ತಿ ಇತಿ ಚ ಏಕೆ ಏತತ್ ವಿದ್ಯಾಂ ಅನುಶಿಷ್ಟಃ ತ್ವಯಾ ಅಹಂ ವರಾಣಾಂ ಏಷಃ ವರಃ ತೃತೀಯಃ ಓಕೆ ಅನ್ವಯ ನೋಡ್ಕೊಡಿ ಯೇಯಂ ಪ್ರೀತಿ ಮನುಷ್ಯೇ ವಿಕಿಚಿಕಿತ್ಸಾ ಬ್ರಾಕೆಟ್ನೊಳಗೆ ಅಸ್ತಿ ಬ್ರಾಕೆಟ್ ಕಂಪ್ಲೀಟ್ ಏಕೆ ಅಸ್ತಿ ಇತಿ ಚ ಏಕೆ ನಾಯಮಸ್ತಿ ಇತಿ ತ್ವಯಾ ಅಹಂ ತ್ವಯಾ ಅಹಂ ಏತದ್ವಿದ್ಯಾಂ ಅನುಶಿಷ್ಟಃ ಏಷಃ ವರಃ ವರಾಣಾಂ ತೃತೀಯಃ ಏಯಂ ಪ್ರೀತಿ ಈ ಶರೀರವು ಹೋದ ನಂತರ ಏಯಂ ಪ್ರೀತಿ ಪ್ರೀತಿ ಈ ಶರೀರವು ಸತ್ತು ಹೋದ ಮೇಲೆ ಈ ಶರೀರವನ್ನು ಬಿಟ್ಟ ನಂತರ ಈ ಶರೀರವನ್ನು ಬಿಟ್ಟ ನಂತರ ಮನುಷ್ಯರಲ್ಲಿ ವಿಚಿಕಿತ್ಸಾ ಒಂದು ಸಂದೇಹಯುಕ್ತವಾದ ಪ್ರಶ್ನೆ ಇದೆ ವಿಚಿಕಿತ್ಸಾ ಸಂದೇಹಗ್ರಸ್ತವಾದ ಪ್ರಶ್ನೆ ಇದೆ ಏನ ಪ್ರಶ್ನೆ ಅಂದರೆ ಏಕೆ ಅಸ್ತಿ ಇತಿ ಚ ಮತ್ತು ಏಕೆ ನಾಯಮಸ್ತಿ ಏಕೆ ಅಸ್ತಿ ಇತಿ ಈ ದೇಹ ಬಿಟ್ಟ ನಂತರವೂ ಒಬ್ಬರು ಹೇಳ್ತಾರೆ ಅವನು ಇದ್ದಾನೆ ಚ ಮತ್ತು ಇನ್ನೊಬ್ರು ಹೇಳ್ತಾರೆ ಅವನಿಲ್ಲ ಅವನು ಹಾದ. ಇದು ನನಗನ್ನಿಸ್ತದೆ ಏತತ್ ವಿದ್ಯಾ ಏತತ್ ವಿದ್ಯಾ ತ್ವಯಾ ಅಹಂ ಅನುಶಿಷ್ಟ ನಿನ್ನಿಂದ ನಾನು ಇದನ್ನು ಕೇಳ್ಕೋಬೇಕಾಗಿದೆ ಅನುಶಿಷ್ಟ ತಿಳ್ಕೋಬೇಕಾಗಿದೆ ನಿನ್ನಿಂದ ನಾನು ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ವರಾಣಾಂ ನೀನು ಕೊಡುವ ಮೂರು ವರಗಳಲ್ಲಿ ಏಷಃ ತೃತೀಯ ವರ ಇದು ಮೂರನೇ ವರವನ್ನು ಕೇಳ್ಕೊಳ್ತಾ ಇದ್ದೆ. ಬಹುಶಃ ನಚಿಕೇತನಿಗೆ ಅಲ್ಲಿ ಅಕಸ್ಮಾತ್ ಯಾವುದೊಂದು ಘಟನೆ ಜ್ಞಾಪಕ ಬಂದಿರಬಹುದು. ಅದನ್ನು ಎಕ್ಸ್ಕ್ಯೂಸ್ ಆಗಿಟ್ಕೊಂಡು ಅದನ್ನು ನೆಪವಾಗಿಟ್ಕೊಂಡು ಅವನ ವಿಷಯವನ್ನು ಬೆಳೆಸಿರಬಹುದು. ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಪ್ರೀ ಕಾಂಟೆಂಪ್ಲೇಟೆಡ್ ಆಗೇನು ಹೋಗಿರಲಿಕ್ಕಿಲ್ಲ. ನಾ ಹೇಗೂ ಅಲ್ಲಿ ಹೊಂಟೇನಿ, ನಾ ಮೋಕ್ಷ ವಿದ್ಯೆ ಪಡ್ಕೋಬೇಕು, ಅಲ್ಲಿ ಹೋಗಿ ಮೋಕ್ಷ ಅಂತ ಪ್ರೀ ಕಾಂಟೆಂಪ್ಲೇಟೆಡ್ ಆಗಿ ಅಲ್ಲಿ ಹೋಗಿರಲಿಕ್ಕಿಲ್ಲ. ಮಾತಾಡ್ತಾ ಮಾತಾಡ್ತಾ ಇದ್ದಾಗ ಈ ಲೋಕದ ಒಂದು ಘಟನೆ ಅವನು ಜ್ಞಾಪಕ ಬಂದಿರು. ಎಲ್ಲೋ ಯಾವುದೋ ಗುರುಕುಲಕ್ಕೆ ಸತ್ತಾಗ, ಯಾರಾದರೂ ಸತ್ತಾಗ ಹೋಗಿದ್ದಾಗ, ಅಥವಾ ಇವನು ಕಾಡಿನಲ್ಲಿ ಯಾವುದೋ ಒಂದು ಜಿಂಕೆನೋ ಒಂದು ಯಾವುದೋ ಪ್ರಾಣಿಯೋ ಸತ್ತಾಗ, ದೇಹ ನಿಶ್ಚಿತವಾಗಿ ಬಿದ್ದಾಗ, ಅದು ಏನೋ ಕಾರ್ಯವನ್ನು ಮಾಡದೇ ಇದ್ದಾಗ ಅವನ ಫ್ರೆಂಡ್ಸ್ ಅವರದೇ ಆದ ಬುದ್ಧಿಯಲ್ಲಿ ಮಾತಾಡ್ತಿರ್ತಾರೆ, ಸತ್ತು ಹೋತಪ್ಪ, ಏ ಏನು ಹೋತಂದರೆ ಜೀವ ಹೋತು, ದೇಹ ಬಿತ್ತು ಜೀವ ಹೋತು. ಅಥವಾ ಹೋಗಿಲ್ಲ, ಇಲ್ಲೇ ಇದೆ. ಏಕೆ ಅಸ್ತಿ ಇತಿ ಚ ಏಕೆ ನಾಸ್ತಿ ಇತಿ ಇಲ್ಲ ಅಂತ ಕೆಲವರು ಅಂತ ಫ್ರೆಂಡ್ಸ್ ಹೋಗಿ ಮಾತಾಡಿರ್ಬೋದು, ಅಥವಾ ಯಾವುದೋ ಪುರಾಣ ಪ್ರವಚನದಲ್ಲಿ ಕೇಳಿರ್ಬೋದು. ಆ ಕಾರಣವಾಗಿ ಅವನಿಗೆ ನೆನಪಾಗಿರ್ಬೋದು. ಆ ನೆನಪಾಗಿರೋದನ್ನು ಆ ನಂತರ ವಿಚಾರ ಮಾಡಿರ್ಬೋದು. ಯಾವುದೇ ಒಂದು ಜೀವ ಸಾಯ್ತದ ಅಂತಂದರೆ ಡೈರೆಕ್ಟ್ಲಿ ಪ್ರತ್ಯಕ್ಷವಾಗಿ ಯಾರ ಕೈವಾಡ ಇರ್ತದೆ, ನಮ್ಮನ್ನು ಯಮನ ಹತ್ರ ಬಂದಾಗ ಆ ಇನ್ಸಿಡೆಂಟ್ ಅವನು ನೆನಪಾಗಿ ಅದಕ್ಕೆ ತಳಕೆ ಹಾಕ್ಕೊಂಡು ಹಾಗಾದ್ರೆ ಇವನಿಗೆ ಕೇಳೋಣ. ಹೀಗೆ ಸಹಜವಾಗಿಯೇ ಕೇಳಿದ ಪ್ರಶ್ನೆಯೂ ಆಗಿರಬಹುದು, ಅಥವಾ ಪೂರ್ವಭಾವಿ ವಿಚಾರಯುಕ್ತವಾದ ಪ್ರಶ್ನೆಯೂ ಆಗಿರಬಹುದು. ಅವನು ನಚಿಕೇತನು ಈಗಾಗಲೇ ತಾನು ಎಷ್ಟು ಪ್ರಬುದ್ಧನು ಅನ್ನೋದನ್ನು ತಂದೆಯ ವಿಷಯವಾಗಿ ಸಮಾಜದ ವಿಷಯವಾಗಿ ವ್ಯಕ್ತಪಡಿಸಿದಂತಹ ಪ್ರಬುದ್ಧವಾದ ಅವನ ವಾಕ್ಯಗಳು ಅವನು ವಿಚಾರ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸ್ತು. ಹೀಗಾಗಿ ವಿಚಾರಯುಕ್ತನಾಗಿಯೂ ಈ ಪ್ರಶ್ನೆ ಕೇಳಿರಬಹುದು, ಸಂದರ್ಭಾನುಸಾರವಾಗಿ ಅಕಸ್ಮಾತ್ತಾಗಿಯೂ ಈ ಪ್ರಶ್ನೆ ಕೇಳಿರಬಹುದು. ಅಲ್ಲಿ ಯಾವ ಸಾವಿನ ಸಂದರ್ಭ ಬಂದಿರಲಿಕ್ಕಿಲ್ಲ, ಆದರೆ ಸಾವನ್ನು ನಿಯಂತ್ರಿಸುವಂಥ ಯಮರಾಜನ ಎದುರಿಗಿರುವಾಗ ಸಬ್ಜೆಕ್ಟ್ ಕನೆಕ್ಟ್ ಆಗೋದು ಹೋಗ್ತದೆ. ಯಮ ಏನು ಮಾಡ್ತಾನೆ, ಕೊಲ್ಲುವುದನ್ನು ಮಾಡ್ತಾನೆ, ಯಾರನ್ನು ಕೊಲ್ತಾನೆ, ಜೀವರಾಶಿಯನ್ನು ಕೊಲ್ತಾನೆ, ಕೊಂದ್ಮೇಲೆ ಏನಾಗ್ತದೆ, ಸತ್ತ ಮೇಲೆ ಏನಾಗ್ತದೆ, ಅವರ ವಾಪಸ್ ಬಂದಂತೂ ಏನು ಹೇಳೋದಿಲ್ಲ, ಇದು ಅನುಮಾನಾಸ್ಪದ, ಇದು ಸಂದೇಹಾಸ್ಪದ. ಆದರೆ ಇದ್ರ ಬಗ್ಗೆನೂ ಮರ್ತ್ಯಲೋಕದಲ್ಲಿ ಭೂಲೋಕದಲ್ಲಿ ವಿಚಾರ ಮಾಡೋದನ್ನು ಒಬ್ಬರು ಮಾತಾಡೋದನ್ನು ಕೇಳಿದ್ದೀವಿ. ಹಾಗಾದರೆ ಅವನೇ ಎದುರಿಗಿರುವಾಗ ಡೈರೆಕ್ಟಾಗಿ ಅವನಿಗೆ ಯಾರು ಕೇಳಬಾರದು ಅಂತ, ವಿಚಾರಯುಕ್ತವಾಗಾದರೂ ಕೇಳಿರ್ಬೋದು, ಸಂದರ್ಭಾನುಸಾರವಾಗಿ ಅವರು ಅವನಿಗೆ ಕೇಳಿರ್ಬೋದು. ಅಂತೂ ಪ್ರಶ್ನೆಯ ಸಾರ ಏನದು ಅಂತಂದರೆ, ಶರೀರವನ್ನು ತ್ಯಜಿಸಿದ ನಂತರ ಪ್ರೀತಿ, ಶರೀರವನ್ನು ತ್ಯಜಿಸಿದ ನಂತರ ಇರ್ತಾನೋ ಇರುವುದಿಲ್ಲ, ಜೀವಾತ್ಮ ಇರ್ತಾನೋ ಇರೋದಿಲ್ಲ. ಇರ್ತಾನ ಅಂತಂದರೆ ಯಾವ ಭಾವ, ಯಾವ ರೂಪ, ಯಾವ ಸ್ಥಿತಿಯಲ್ಲಿ ಅವನಿರ್ತಾನೆ? ಇರುವುದಿಲ್ಲ ಅಂತಂದರೆ ಅವನು ಎಲ್ಲಿ ಹೋದ? ಇವಿಷ್ಟು ಅಂತರ್ಗತವಾದ ಪ್ರಶ್ನೆಗಳು, ಮುಖ್ಯ ಪ್ರಶ್ನೆಯ ಅಂತರ್ಗತವಾದ ಪ್ರಶ್ನೆಗಳು. ಹೀಗಾಗಿ ಅವನು ಈ ವಿಷಯವನ್ನು ತಗೊಂಡಿದ್ದಾನೆ. ಯಮನು ಕೊಡಬೇಕಾದ ವರಗಳಲ್ಲಿ ಇದನ್ನು ಮೂರನೆಯ ವರವನ್ನಾಗಿ ಅವನು ಕೇಳ್ತಾ ಇದ್ದಾನೆ. ಭಾಷೆ ನೋಡೋಣ. ಏಯಂ ವಿಚಿಕಿತ್ಸಾ ಸಂಶಯ. ಸಂದೇಹಯುಕ್ತವಾದ ಒಂದು ಜಿಜ್ಞಾಸ, ಸಂಶಯಗ್ರಸ್ತವಾದ ಒಂದು ಜಿಜ್ಞಾಸ. ಅದರ ಜಿಜ್ಞಾಸದಲ್ಲಿಯೇ ಸಂಶಯ ಇದೆ. ವಿಚಿಕಿತ್ಸಾ, ವಿಚಿಕಿತ್ಸಾ ಸಂಶಯ ಸಹಿತವಾದ ಒಂದು ಜಿಜ್ಞಾಸ. ಏನದು ವಿಷಯ? ಪ್ರೀತಿ, ಮೃತಿ, ಮನುಷ್ಯ, ಅಸ್ತಿ ಇತಿ ಏಕೆ, ಅಸ್ತಿ ಶರೀರ ಇಂದ್ರಿಯ ಮನೋಬುದ್ಧಿ ವ್ಯತಿರಿಕ್ತ ದೇಹಾಂತರ ಸಂಬಂಧ, ದೇಹಾಂತರ ಸಂಬಂಧಿ ಆತ್ಮ ಇತಿ ಏಕೆ. ನಾಯಂ ಅಸ್ತೀತಿ ಚ ಏಕೆ. ಭೂಲೋಕದಲ್ಲಿ ಇದೊಂದು ಜಿಜ್ಞಾಸ ಇದೆ, ಎಲ್ಲರಲ್ಲಿಯೂ ಇದೊಂದು ಅನುಮಾನಾಸ್ಪದವಾದ ಜಿಜ್ಞಾಸ. ಏನಪ್ಪ ಅಂದರೆ, ಮೃತೆ, ಸಾವು ಯಾವಾಗ, ಸಾವಿನ ಘಟನೆ ಯಾವಾಗ ಜರುಗುತ್ತದೆ, ಆವಾಗ ಈ ಜಿಜ್ಞಾಸ. ಏಕೆಂದರೆ ಆ ಪ್ರೀತಿ ಶಬ್ದ ಇದೆಯಲ್ಲ, ಪ್ರೇತ ಶಬ್ದ ಅಂತ ಕೇಳಿರಿ. ಪ್ರೇತ ಅಂದರೆ ಈ ಶರೀರದ ಸಂಬಂಧ ಇಲ್ಲದೇ ಇದ್ದಂತಹ ಜೀವ. ಶರೀರದ ಸಂಬಂಧ ಇದ್ದಾಗ ಅದು ಪ್ರೇತ ಅಲ್ಲ, ಲೈವ್ ಅದು. ಆದ್ದರಿಂದ ಅವರು ನಮಗೆ ಭಯ ಬೀಳಿಸೋದಂತಹ ಉದ್ದೇಶ ಇಲ್ಲ. ಒಂದೇ ಶಬ್ದ ಮೃತೆ, ಸತ್ತ ನಂತರ, ಸತ್ತ ಮೇಲೆ ಏನಾಯ್ತು? ಸತ್ತ ಮೇಲೆ ಮನುಷ್ಯ ಅಸ್ಥಿ ಇತಿ ಏಕೆ? ಕೆಲವರ ಅಭಿಪ್ರಾಯದಲ್ಲಿ ಇದ್ದಾನೆ. ಈಜಿಪ್ತ ದೇಶದ ಪ್ರಜೆಗಳಲ್ಲಿ ಅವರ ಸಂಸ್ಕೃತಿಯಲ್ಲಿ ಶಾಶ್ವತವಾಗಿ ಇಲ್ಲೇ ಇದ್ದಾನೆ. ಆವಾಗ ಇವಾಗ ಬಂದು ಅವನು ವಾಸ ಮಾಡಿ ಹೋಗ್ತಿರ್ತಾನೆ. ಅದಕ್ಕಾಗಿ ಆ ಪಿರಮಿಡ್ಗಳು, ಅವ್ರ ಸಂಸ್ಕೃತಿಯ ಫಿಲಾಸಫಿನ ಹಾಗಿತ್ತು ಇತ್ತು ಅಂತ ನೀವು ಮಾತಾಡಬೇಕು. ಏಕೆಂದರೆ ಆ ಸಂಸ್ಕೃತಿ ಈಗಿಲ್ಲ, ನಶಿಸಿ ಹೋದೆ. ಹೀಗೆ ಅನೇಕ ಸಂಸ್ಕೃತಿಗಳು ನಾಶವಾಗಿವೆ ಈ ಪೃಥ್ವಿ, ಈ ಜಗತ್ತಿನೊಳಗೆ, ಈ ಭೂಮಿ ಮೇಲೆ. ಗ್ರೀಕ್ ಸಂಸ್ಕೃತಿ ಇಲ್ಲ, ರೋಮ್ ಸಂಸ್ಕೃತಿ ಇಲ್ಲ, ಈಜಿಪ್ತ್ ಸಂಸ್ಕೃತಿ ಇಲ್ಲ, ಇನ್ನೂ ಅನೇಕ ಸಂಸ್ಕೃತಿಗಳು ಹೋಗ್ಬಿಟ್ಟವು. ದೇಶಗಳಿವೆ, ಆದರೆ ಅಲ್ಲಿ ಸಂಸ್ಕೃತಿ ಇಲ್ಲ. ಅಮೇರಿಕದೊಳಗೆ ಸಂಸ್ಕೃತಿನೇ ಇದ್ದಿದ್ದಿಲ್ಲ, ಇಲ್ಲ. ಅಮೇರಿಕದೊಳಗೆ ಅಮೇರಿಕನ್ ಸಂಸ್ಕೃತಿಯಿಂದ ಇದ್ದವ್ರು ಯಾರೂ ಇಲ್ಲ. ಅಲ್ಲಿ ಭಾರತೀಯ ಸಂಸ್ಕೃತಿಯವರು ಇದ್ದಾರೆ, ಚೈನೀಸ್ ಸಂಸ್ಕೃತಿ ಇದ್ದಾರೆ, ಜಾಪನೀಸ್ ಸಂಸ್ಕೃತಿಯವರು ಇದ್ದಾರೆ, ಸೌತ್ ಆಫ್ರಿಕನ್ಸ್ ಇದ್ದಾರೆ, ಇವರೆಲ್ಲ ಕನ್ಸು ಇವರೆಲ್ಲ ಇಂದ ಅಲ್ಲಿ ಹೋಗಿ ಸೆಟ್ಲ್ ಆಗ್ಯಾರ. ಹೀಗಾಗಿ ಎಲ್ಲ ಸಂಸ್ಕೃತಿಗಳನ್ನು ಎಲ್ಲರೂ ಹಂಚಿಕೊಂಡಾರೆ. ಅಂದರೆ ಚೌಚೌ ಭಾತ್ ಇದ್ದಂಗೆ ಅಮೇರಿಕ. ಹೀಗಾಗಿ ಅಮೇರಿಕನ್ ಸಂಸ್ಕೃತಿ ಅಂದರೆ ಚೌಚೌ ಸಂಸ್ಕೃತಿ. ಈ ಕಡೆ ಭರತನಾಟ್ಯಮು ಅಟೆಂಡ್ ಆಗ್ತಾರೆ, ಆ ಕಡೆ ರಾಕ್ ಮ್ಯೂಸಿಕ್ಕು ಅಟೆಂಡ್ ಆಗ್ತಾರೆ, ಈ ಕಡೆ ಡ್ಯಾನ್ಸು ಅಟೆಂಡ್ ಆಗ್ತಾರೆ, ಈ ಕಡೆ ವೆಸ್ಟರ್ನು ಅಟೆಂಡ್ ಆಗ್ತಾರೆ. ಅವಶ್ಯಕತೆ ಬಿದ್ದರೆ ಕುಂಕುಮನೂ ಹಚ್ತಾರೆ, ಅವಶ್ಯಕತೆ ಬಿದ್ದರೆ ಸೀರೆನೂ ಉಡ್ತಾರೆ, ಎಲ್ಲನೂ ಮಾಡ್ತಾರೆ. ಈಗ ಎಲ್ಲ ಮಿಕ್ಸ್. ಆದರೆ ಬಾಕಿ ದೇಶಗಳು ಹಾಗಿದ್ದಿದ್ದಿಲ್ಲ. ಇವತ್ತಿಗೂ ಕೂಡ ಚೈನಾ ಜಗತ್ತಿನ ಯಾವುದೇ ಮೂಲಿಗೆ ಹೋಗಲಿ, ಅವ್ರು ತಮ್ಮ ಸಂಸ್ಕೃತಿಯನ್ನು ಕಾಪಾಡ್ಕೋತಾರೆ. ಹಾಗೆ ಜೀವನ ಮಾಡ್ತಾರೆ, ಅದೇ ಭಾಷೆನೇ ಮಾತಾಡ್ತಾರೆ. ಜಪಾನ್ ಜಗತ್ತಿನ ಯಾವುದೇ ದೇಶಕ್ಕೆ ಹೋಗಲಿ ತಮ್ಮ ಭಾಷೆನೇ ಬಿಡೋದಿಲ್ಲ, ಅದೇ ಭಾಷೆನೇ ಮಾತಾಡ್ತಾರೆ. ಇದು ಸಹಿತ ನಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. ಇಡೀ ಜಗತ್ತಿನಲ್ಲಿ ಇಂಗ್ಲೀಷನ್ನು ಬಳಕೆಯ ಭಾಷೆಯಾಗಿಟ್ಕೊಂಡವ್ರು ಬರೀ 12 ದೇಶಗಳಷ್ಟೇ. ಬರೀ 12 ದೇಶಗಳಲ್ಲಿ ಮಾತ್ರ ಇಂಗ್ಲೀಷು ಬಳಕೆಯ ಭಾಷೆ, ಇತರ ಯಾವ ದೇಶದಲ್ಲಿಯೂ ಇಂಗ್ಲೀಷ್ ಬಳಸೋದಿಲ್ಲ. ಆಶ್ಚರ್ಯ ಅನ್ನಿಸ್ತದೆ. ಆ 12ರಲ್ಲಿ ಒಂದು ಮೂರ್ಖ ದೇಶ ಭಾರತ ಕೂಡ. ಆಶ್ಚರ್ಯ ಏನು ಅಂತಂದರೆ, ಅನೇಕಾನೇಕ ಸಂಸ್ಕೃತಿಗಳು ಹೋದವು, ಮತ್ತೆ ಆ ದೇಶದ ಸಂಸ್ಕೃತಿಯ ಜೊತೆಗೆ ಸಂಸ್ಕೃತಿಯ ಚಿಹ್ನೆಗಳು ಲಕ್ಷಣಗಳು ಕೂಡ ನಾಶವಾಗುತ್ತವೆ. ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಭಾರತೀಯ ಸಂಸ್ಕೃತಿ ಹಿಂದೆಯೂ ಇತ್ತು, ಇವತ್ತೂ ಇದೆ, ಇದು ಎಂದೆಂದಿಗೂ ಇರುತ್ತದೆ ಅನ್ನೋದೇ ನಮ್ಮೆಲ್ಲರ ವಿಶ್ವಾಸ. ಉಳಿದ ಸಂಸ್ಕೃತಿಗೂ ನಮ್ಮ ಸಂಸ್ಕೃತಿಗೂ ವ್ಯತ್ಯಾಸ ಅಂಥೇಳಿ ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ಆಗಿಲ್ಲ ಅಂತ ಇಲ್ಲ, ಬೇಕಾದಷ್ಟು ದಾಳಿ ಆಗಿವೆ. ಪೋರ್ತುಗೀಸರಿಂದ ಹಿಡ್ಕೊಂಡು ಆಫ್ರಿಕನ್ಸಿಂದ ಹಿಡ್ಕೊಂಡು ಮೊಘಲರಿಂದ ಹಿಡ್ಕೊಂಡು ಬ್ರಿಟಿಷರವರೆಗೂ ಎಲ್ಲರೂ ನಮ್ಮ ದೇಶವನ್ನು ಕಬಳಿಸುವ, ಸಂಸ್ಕೃತಿಯನ್ನು ಹಾಳು ಮಾಡುವ, ಸಂಸ್ಕೃತಿಯನ್ನು ನೆಲ ಕಚ್ಚುವ ಪ್ರಯತ್ನ ಎಲ್ಲರೂ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದೇನು, ನಾವಂತೂ ಯಾವ ಅರ್ಹತೆಯಿಂದ ತಡೆಯುವ ಪ್ರಯತ್ನವನ್ನು ನಾವು ಮಾಡಿಲ್ಲ. ಆದರೆ ಈ ಭೂಮಿ ಇದನ್ನು, ಈ ಸಂಸ್ಕೃತಿ ಇನ್ನೂ ತಡ್ಕೊಂಡಿದೆ ಅಂತಂದರೆ, ಈ ಸಂಸ್ಕೃತಿಯ ಮೇಲಿನ ದಾಳಿಯನ್ನು ಎದುರಿಸಿ ಇದನ್ನೆಲ್ಲ ಇನ್ನೂ ಸಹಿಸಿಕೊಂಡಿದೆ ಅಂತಂದರೆ, ಏನೋ ದೈವ ಶಕ್ತಿ ಇದಕ್ಕೆ ಕಾರಣ ಇರ್ಬೋದಷ್ಟೆ, ಅಥವಾ ಮಹಾತ್ಮರ ಅನುಗ್ರಹ ಇರ್ಬೋದು, ಅಥವಾ ನಮ್ಮ ವೈದಿಕ ಧರ್ಮ ಗ್ರಂಥಗಳು ಆ ಶಕ್ತಿ ಇದನ್ನು ಉಳಿಸಿರ್ಬೋದು. ಅನ್ಯಥಾ ಸಾವಿನ ವಿಚಾರದಲ್ಲಿ ದೇಹವು ಸತ್ತ ಮೇಲೆ ವರ್ಷ ಶ್ರಾದ್ದ ಅಂತ ಒಂದು ಮಾಡ್ತದೆ, ಅಸ್ಥಿ ತೋರಿಸ್ತದೋ ನಾಸ್ತಿ ತೋರಿಸ್ತದೆ, ಅಸ್ಥಿ ಅಂತ ತೋರಿಸ್ತದೆ. ಬೇಗ ನೆನಪಿದೆ ಒಂದು ಚೂರು ಚೂರು ನನಗೆ, ಅಸ್ಥಿ ಅಂತ ಇರ್ತಾವೆ ದೇಹ ಸುಟ್ಟ ಮೇಲೆ ಅಸ್ಥಿ ಅಂತ. ಅದೇ ಅವು ಎಲ್ಲವನ್ನು ಕರೆಯೋದು ಅಸ್ಥಿ ಆ ಅಸ್ಥಿಯನ್ನು ಆರಿಸಿಕೊಂಡು ಬರ್ತಾರೆ. ಆರಿಸಿಕೊಂಡು ಬಂದು ಮೂರನೇ ದಿವಸ, ಇವತ್ತು ಸುಟ್ಟರೆ ನಾಳೆ ನಾಡಿದ್ದು ಬೆಳಗ್ಗೆ ಹೋಗ್ತಾರೆ. ಕೆಲವರು ಅಸ್ಥಿಗಳು ಸಿಗೋದೇ ಇಲ್ಲ, ನಾಸ್ತಿ ಅಸ್ಥಿ ನಾಸ್ತಿ. ಕೆಲವರು ಏ ಇಷ್ಟಿಷ್ಟು ತುಂಡು ಸಿಗ್ತಾವೆ, ಕೆಲವು ಸಾಲಿಡ್ ಸಿಗ್ತಾವೆ. ಡಿಪೆಂಡ್ಸ್ ಅಪಾನ್ ಹೌ ಮಚ್ ಫಾಸ್ಫರಸ್ ಇಟ್ ಇಸ್ ಕ್ಯಾರಿಯಿಂಗ್, ಹೌ ಮಚ್ ಕ್ಯಾಲ್ಸಿಯಂ ಇಟ್ ಇಸ್ ಕ್ಯಾರಿ. ಆ ಅಂಶಗಳು ಕಡಿಮೆ ಇದ್ದರೆ ಸುಡುದು ಹಂಗೆ ಸಿಗ್ತವೆ, ಆ ಅಂಶಗಳು ಜಾಸ್ತಿ ಇತ್ತು ಅಂದರೆ ಸುಟ್ಟು, ಮೂಳೆ ಕೂಡ ಸುಟ್ಟು. ಆ ಅಸ್ಥಿನ ಆರಿಸ್ಕೊಂಡು ಬರ್ತಾರೆ, ಅದು ಯಾವುದೋ ಒಂದು ಜಾಗದಲ್ಲಿ ಇಡ್ತಾರೆ. ಅದನ್ನು ಜನರಲಿ ಸ್ಮಶಾನದ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು, ಸ್ಪೆಷಲಿ ಶಿವಾಲಯ, ರುದ್ರನ ವಾಸ, ವೀರಭದ್ರನ ವಾಸ, ಶಿವನ ವಾಸ. ಅದು ಹೇಗಿರ್ತದೆ ಅಂತಂದರೆ ಸ್ಮಶಾನ ಇದ್ದಂಗೆ ಇರುತ್ತೆ, ಅಲ್ಲಿ ಜನ ಯಾರು ಬಂದು ಹೋಗೋದಿಲ್ಲ. ಅಕಸ್ಮಾತ್ ಯಾರು ಬಂದು ಹೋಗ್ಯಾರ ಇಂಥ ಕೆಲಸಕ್ಕೆ ಬಂದಿರ್ತಾರೆ, ಆ ಸಣ್ಣ ಗಂಟು ಕಟ್ಟಿ ಒಂದು ಮೂಲೆಗೆಲ್ಲ ಇಟ್ಟಿರ್ತಾರೆ. ಅದು ಯಾರು ಇಟ್ಟಾರ ಅವ್ರಿಗೆ ಎಷ್ಟೇ ಗೊತ್ತಿರುತ್ತೆ, ಬೇರೆ ಯಾರು ಅವ್ರು ಇಟ್ಟದನ್ನು ಮುಟ್ಟೋದಿಲ್ಲ. ಬೇರೆ ಬೇರೆ ಕಲರ್ ಬಟ್ಟೆ ಹಾಕಿ ಅದು ಏನೋ ಮಾಡಿ ಅದನ್ನು ಗುರುತು ಮಾಡಿ ಅದು ಇಟ್ಟಿರ್ತಾರೆ. ಆ ವಿಧಿವಿಧಾನದೊಳಗೆ ಒಂದು ಲೋಟ ಇರ್ತದೆ, ಆ ಲೋಟದೊಳಗೆ ನೀರು ಹಾಕ್ತಾರೆ. ನೀರು ಹಾಕಿ ಆ ನೀರಿನೊಳಗೆ ಒಂದು ಕಲ್ಲು ಇರ್ತದೆ, ಆ ಕಲ್ಲಿಗೆ ಒಂದು ದಾರ ಕಟ್ತದೆ, ಆ ದಾರ ತಗೊಂಡೋಗಿ ಅಲ್ಲಿ ರೂಫಿಗೆ ಅದನ್ನು ಕನೆಕ್ಟ್ ಮಾಡ್ತದೆ. ಕರ್ಮಕಾಂಡ ರೂಫಿಗೆ ಅದನ್ನು ಕನೆಕ್ಟ್ ಮಾಡ್ತದೆ. ಆ ಲೋಟ ನೀರು ಅದು ಈ ಸಂಸಾರದ ಚಿಹ್ನೆ, ಆ ಕಲ್ಲು ಅದು ಜೀವಾತ್ಮ, ಅದು ಪ್ರೇತವಾಗಿ ಹೋಗ್ತದೆ ಆ ದಾರದ ಜೊತೆ ಅಂತ ಅದನ್ನು ಮನಸ್ಸಿನಲ್ಲಿ ಭಾವದಲ್ಲಿ ಇಟ್ಕೋತಾರೆ. ಆಮೇಲೆ ನಮ್ಮನ್ನು ಕರೀತಾರೆ, ನೋಡಪ್ಪ ಕೆಲವು ಆಸೆ ಕೆಲವು ಇಚ್ಛೆಗಳನ್ನು ಕೂಡಿಕೊಂಡು ನಿಮ್ಮ ಅಪ್ಪ ಅಲ್ಲಿ ಇದ್ದಾನೆ, ಆ ಆಸೆ ಇಚ್ಛೆಗಳನ್ನು ತೀರಿಸ್ತೀನಿ ಅಂತ ಈ ಪಿಂಡ ಪ್ರದಾನ ಮಾಡು. ನಾವು ಅದನ್ನು ಪಿಂಡ ಪ್ರದಾನ ಮಾಡ್ತೀವಿ. ಇದು ಒಂದು ನಾಟಕೀಯ ಕರ್ಮ ಅಂತ ಅನಿಸ್ತದೆ, ಆದರೆ ಇದರೊಳಗೆ ಅನೇಕ ಅಂಶಗಳು. ಜೀವಾತ್ಮ ಶರೀರ ಬಿಟ್ಟ ಮೇಲೆ ಭೌತಿಕ ಶರೀರವನ್ನು ಬಿಟ್ಟಿರ್ತಾನೆ. ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅವನ ಜೊತೆನೇ ಇರ್ತಾನೆ. ಅವನೆಲ್ಲೂ ಬಿಟ್ಟು ಹೋಗೋದಿಲ್ಲ, ಜೊತೆ ತೊಂಡೆ ಹೋಗ್ತಾನೆ. ಅವನ ಜೊತೆನೇ ಇದ್ದರಿಂದಾಗಿ ಅವನು ಅದನ್ನು ನಂಬಿಸಲಿಕ್ಕೆ, ಈ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ಅವನ ಜೊತೆನೇ ಇರ್ತವೆ ಅನ್ನೋದನ್ನು ನಂಬಿಸಲಿಕ್ಕೆ ಅಲ್ಲಿ ಹೋಗಿ ತತ್ವಬೋಧ ಉಪನ್ಯಾಸ ಮಾಡಲಿಕ್ಕಂತೂ ಬರೋದಿಲ್ಲ. ಹಾರ್ಡ್ಲಿ 1 or 2 minutes ಇರ್ತದೆ. ಆ ನಂಬಿಸ್ಲಿಕ್ಕೆ ಅಂತ ಏನು ಮಾಡ್ತಾರೆ ಅಂತಂದರೆ, ನೋಡು ಈಗ ಈ ದಾರದ ಗುಂಟ ನಿಮ್ಮ ಅಪ್ಪ ಹೋಗ್ಯಾನ, ಅವನ ಜೊತೆ ಪ್ರಾಣದ, ಅವನ ಜೊತೆ ಎಲ್ಲ ಆಸೆ ಇಚ್ಛೆಗಳವ, ಅಲ್ಲಿ ಹೋಗಿ ಕೂತ್ಕೊಂಡಾನ. ಆನೆಸ್ಟ್ ನಾನು ಮಾಡುವಾಗ ಹೌದು ಅಂದೆ, ಹೌದು ಅಂದೆ. ಆ ಭಾವ ತುಂಬುತ್ತಾರೆ ಅವ್ರು. ಹೆಂಗೆ ಪ್ರಾಕ್ಟೀಸ್ ಆಗಿರ್ತದೆ ಕಾಣಿಸ್ತದೆ, ಅಥವಾ ಹಂಗೆ ಟ್ರೈನಿಂಗ್ ಆಗಿರ್ತದೆ ಕಾಣಿಸ್ತದೆ. ಇದೇ ಶಬ್ದಗಳು ಹಿಂಗೆ ಹೇಳ್ತಾರೆ, ನಾನಿರಲಿ ನೀನಿರಲಿ ಅವನಿರಲಿ ಯಾವನೇ ಇರಲಿ ಅವ್ರಿಗೆ ಹಿಂಗೆ ಹೇಳ್ತಾರೆ ಎಲ್ಲರೂ. ಅವ್ರು ಹಿಂಗೆ ಹಿಂಗೆ ಅಸ್ತಿತ್ಯಕ್ಕೆ ಅಸ್ಥಿ ಅಸ್ಥಿ ಅಸ್ಥಿ ಅಸ್ಥಿ ಅಸ್ತಿತ್ಯಕ್ಕೆ ಅಸ್ತಿತ್ಯಕ್ಕೆ ಹೊರಗೆ ಬಂದ ಮೇಲೆ ಏನು ಇದೆಲ್ಲ ಒಗ್ಗಾರ ಯಾವನ ಕಂಡ ನಾವ ಇದ್ದಾನ ಅಂತೇಳಿ ನಾಸ್ತಿ ನಾಸ್ತಿ ನಾಸ್ತಿ. ನಚಿಕೇತನಿಗೆ ಇವು ನೆನಪಾಗಿರ್ತಾವ. ಆದ್ದರಿಂದ ಅವನೇನು ಮಾಡ್ತಾನೆ, ಯಮನಲ್ಲಿ ಈ ಸಂದೇಹವನ್ನು ಪ್ರಕಟ ಮಾಡ್ತಾನೆ. ಏನಂತ, ಅಸ್ಥಿ ಇತಿ ಏಕೆ ನಾಸ್ತಿ ಇತಿ ಏಕೆ, ಹೀ ಕ್ಯಾ ಬಾತ್ ಸಂಶಯ ಪ್ರೀತಿ ಮೃತಿ ಮನುಷ್ಯ ಅಸ್ತಿತ್ಯಕ್ಕೆ ಅಸ್ಥಿ ಶರೀರ ಇಂದ್ರಿಯ ಮನೋಬುದ್ಧಿ ವ್ಯತಿರಿಕ್ತ ದೇಹಾಂತರ ಸಂಬಂಧಿ ಆತ್ಮ. ದೇಹವನ್ನು ಹೊರತುಪಡಿಸಿ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಕೆಲವು ಸಲ ಇವುಗಳನ್ನು ಹೊರತುಪಡಿಸಿ ಅಂತಲೂ ಹೇಳಬಹುದು, ಅಥವಾ ದೇಹವನ್ನು ಮಾತ್ರ ಹೊರತುಪಡಿಸಿ ಈ ಉಳಿದ ಕೋಶಗಳಲ್ಲಿ ಸಂಬಂಧವನ್ನು ಇಟ್ಟುಕೊಂಡಂತಹ ಆತ್ಮ. ಇವು ಅವುಗಳ ಸಂಬಂಧವೂ ಇಲ್ಲದೆ ವ್ಯತಿರಿಕ್ತ ಆತ್ಮ, ಅಥವಾ ದೇಹಾಂತರ ಸಂಬಂಧಿ ಆತ್ಮ, ದೇಹ ಮಾತ್ರ ಹೊರತುಪಡಿಸಿ ಆತ್ಮ ಇದೆ ಅಂತ ಕೆಲವರು ಹೇಳ್ತಾರೆ. ಮತ್ತು ಕೆಲವರು ಏನು ಹೇಳ್ತಾರೆ, ನಾಯಂ ಅಸ್ತಿ ಇತಿ ಅಯಂ ನಾಸ್ತಿ ಇತಿ. ಅಂತ ಆತ್ಮ ಯಾವುದಿಲ್ಲ, ಹೋಗ ಸತ್ ಮೇಲೆ ಮುಗಿದು ತಪ್ಪ. ಹಿಂದಿನ ಕಂಡವ್ರು ಯಾರು, ಮುಂದಿನ ಕಾಣೋರು ಯಾರು, ಯಾವತ್ ಜೀವೇ ಸುಖಂ ಜೀವೇ ಋಣಂ ಕೃತ್ವ ಘೃತಂ ಪಿಬೆ. ಋಣ ಅಂದ್ರೆ ಸಾಲ, ಸಾಲಂ ಕೃತ್ವ ಒಂಥರ ಸಂಸ್ಕೃತ. ಹಾಂ, ಋಣಂ ಕೃತ್ವ ರಖೌದರ್ ಋಣಂ ಕೃತ್ವ ಘೃತಂ ಪಿಬೆ ಒಬ್ಬಟ್ಟಿನ ಸುಮ್ಮನೆ ತುಪ್ಪ ಯಾರು ಕುಡಿತಾರೆ, ಹೋಳಿಗೆ ಜೊತೆ ತುಪ್ಪ ತಗೋತಾರೆ, ಘೃತಂ ಪಿಬೆ. ಯಾಕಪ್ಪ ಹಿಂಗೆಲ್ಲ ಮಾತಾಡಿದ್ರು, ಭಸ್ಮೀಭೂತಸ್ಯ ಶರೀರಸ್ಯ, ಯಾವ ಶರೀರವು ಭಸ್ಮವಾಗಿ ಹೋಗ್ಬಿಡ್ತದೋ ಮಣ್ಣಿಗೆ ಮಣ್ಣಾಗಿ ಹೋಗ್ಬಿಡ್ತದೋ ಆ ಶರೀರ ಪುನಃ ಆಗಮನಂ ಕುತಃ, ಮತ್ತೆ ಬರ್ತದ ಅನ್ನೋದು ಏನು ಗ್ಯಾರಂಟಿ? ಈ ಹೊಟ್ಟೆ, ಈ ಇಂದ್ರಿಯಗಳು, ಈ ರುಚಿ ರುಚಿಯಾದ ಭಕ್ಷ್ಯವನ್ನು ಭೋಗಿಸುವಂತಹ ನಾಲಿಗೆ ಪುನಃ ನಮಗೇನು ಗ್ಯಾರಂಟಿ ಸಿಗ್ತಾವ ಅಂತೇಳಿ? ಇರು ತನಕ ತಿನ್ನು, ಮಧ್ಯ ಮಾಡು ಅಂತ ಇವರು ಮಾತಾಡಿದು ನಿಮಗೆ ಗೊತ್ತಾಗ್ತದೆ. ಏನಂತ, ದೇಹಾಂತರ ಸಂಬಂಧಿ ಆತ್ಮ, ದೇಹವನ್ನು ಹೊರತುಪಡಿಸಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವುಗಳಲ್ಲಿ ತಾದಾತ್ಮ್ಯಗೊಂಡಂತಹ ಆತ್ಮ, ಅಥವಾ ಶರೀರ ಇಂದ್ರಿಯ ಮನೋಬುದ್ಧಿ ವ್ಯತಿರಿಕ್ತ ಆತ್ಮ. ಅಂತೂ ಆತ್ಮ ಅನ್ನೋದು ಒಂದು ಇದೆ, ಅರ್ಥ ಆಯಿತು? ಆತ್ಮ ಅನ್ನೋದು ಒಂದು ಇದೆ, ಅದು ವ್ಯತಿರಿಕ್ತ ಆತ್ಮನೇ ಆಗಿರ್ಬೋದು, ಸಂಬಂಧಿ ಆತ್ಮನೇ ಆಗಿರ್ಬೋದು. ಸಂಬಂಧಿ ಆತ್ಮ ಅಂದರೆ ಅಸೋಸಿಯೇಟೆಡ್ ಆತ್ಮ, ತಾದಾತ್ಮಿತ ಆತ್ಮ. ಅಥವಾ ಜನಕ್ಕೆ ಎಕ್ಸಾಕ್ಟ್ಲಿ ಏನು ಗೊತ್ತಿಲ್ಲ, ಬಟ್ ಆ ಸಂಬಂಧ ಇಲ್ಲದೇ ಇದ್ದಂಥ ಆತ್ಮನಿದ್ರೂ ಇರಬಹುದು. ಮತ್ತು ಕೆಲವರು ನಾಯಂ ಅಸ್ತಿ ಇತಿ ಚೈಕಿ ಏವಂ ವಿಧ ನ ಅಸ್ತಿ, ಅಂತ ಈ ಭೂಲೋಕದಲ್ಲಿ ಈ ಜಿಜ್ಞಾಸವು ನಡೆದಿದೆ. ಎಷ್ಟು ಚಂದ ನೋಡ್ರಿ ಈಗ, ಏನು ಈ ಜಿಜ್ಞಾಸೆ ಹೇಗೆ ನಡೆದ ನಿಮ್ಮಲ್ಲಿ, ಯಾಕೆ ನಡೀತಿದ್ದು? ಭೂಲೋಕದೊಳಗಿಂತ ಜಿಜ್ಞಾಸೆ ಯಾಕೆ ಅವಶ್ಯಕತೆ ಇದೆ? ಅಸ್ಮಾಕಂ, ಎಲ್ಲದು ಗೊತ್ತಾತ ಈಕೆ ಅತಶ್ಚ ಅತಶ್ಚ ಅಸ್ಮಾಕಂ ನ ಪ್ರತ್ಯಕ್ಷೇಣ ನಾಪಿ ವಾ ಅನುಮಾನೇನ ನಿರ್ಣಯ ವಿಜ್ಞಾನಂ ಏತತ್ ವಿಜ್ಞಾನ ಅಧೀನಃ ಹಿ ಪರಃ ಪುರುಷಾರ್ಥಃ ಇತ್ಯತ ಏತದ್ವಿದ್ಯಾಂ ವಿಜಾನೀಯಾಂ ಅಹಂ ಅನುಶಿಷ್ಟೋ ಜ್ಞಾಪಿತಃ ತ್ವಯಾ. ಅಸ್ಮಾಕಂ, ಇಷ್ಟೇ ಅಲ್ಲ, ನಮಗೆ ಭೂಲೋಕದಲ್ಲಿ ಇರುವವರಿಗೆ ಇವ ಇದ್ದಾನೋ ಏನು ಹೋದನೋ ಅನ್ನಲಿಕ್ಕೆ ಪ್ರತ್ಯಕ್ಷವಾಗಿ ಯಾವ ಅನುಭವವೂ ಇಲ್ಲ. ಕಂಡವರಾರು, ಇದ್ದದ್ದನ್ನು ಕಂಡವರಾರು? ಇಲ್ಲ, ಆ ನಾಗಸಾಧುಗಳು ಪ್ರೇತಗಳನ್ನು ಕಂಟ್ರೋಲ್ ಮಾಡ್ತಾರೆ. ಕೇಳೋ ಕಂಡೋ ಹಿಂಗೆ 99 ಭಾಗ ಹವ ರೀ, ಒಂದು ಭಾಗದೊಳಗೆ ಮತ್ತೆ ಪುನಃ 90 ಭಾಗ, ಆ ಒಂದು ಭಾಗದೊಳಗೆ ಪುನಃ 90 ಭಾಗ ಕಣ್ಕಟ್ಟು ಮರೆಸ್ಬಿಡೋದು ನಿಮ್ಮನ್ನು. ಅವನ ಕೈಯಿಂದ ಹಿಂಗೆ ತೆಗೆದು ಹಿಂಗೆ ಹಾಕೋದಿ, ಇಲ್ಲದೇ ಇದ್ದದ್ದು ಅಥವಾ ಕಣ್ಕಟ್ಟು ಇದೆಲ್ಲ ಇಟ್ಕೊಂಡಿದ್ನೋ ಏನೋ. ಇವ ಬರೀ ಇವ ಎಲ್ಲಿ ಹೋಗ್ತಿರ್ಬ, ನಾ ಹೇಳಿದ್ನಲ್ಲ ಅಲ್ಲಿ ಕೊಲ್ಹಾಪುರದಾಗ ಒಂದು 2 ದಿವಸ ಒಬ್ಬ ಮಹಾತ್ಮರು ಸೇವಾ ಮಾಡಲಿಕ್ಕೆ ಹೋಗಿದ್ದೆ. ಭಾಳ ಹಳೆ ಸುದ್ದಿ, 45 ವರ್ಷ ಏನು ಸುದ್ದಿ. ಅಲ್ಲಿ ಹೋದಾಗ ಅವರು ಭಾರಿ ಪ್ರಸಿದ್ಧಿ ಪಡೆದಿದ್ರು. ಯಾರ್ಯಾರು ಹೋಗಿ ಅವ್ರು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಪಾದ ಮುಟ್ಟಿಕೊಳ್ಳ ಮೈ ಜುಮ್, ಎಂಥ ಶಕ್ತಿ ಅದ ನಮ್ಮ ಗುರುಗಳ ಹತ್ರ, ಭಯಂಕರ ದೊಡ್ಡ ಗಾಳಿ ಇತ್ತು. ಅವ ಬಾಲಸುಬ್ರಹ್ಮಣ್ಯಂ ಅಂತ ಅವರಪ್ಪರು ಇಳಿಯೋದಾಗಿದ್ದ, ಈ ಹುಡುಗ ಕಾಲೇಜಿಗೆ ಹೋಗ್ತಿದ್ದ. ಕೊನೆ ನಿಮಿಷದ ತನಕನೂ ಹುಬ್ಬಳ್ಳಿಯೊಳಗೆ ಅವನೇ ನನ್ನ ಮಿತ್ರ, ಬಾಲು ಅಂತ ಕರಿತೀವಿ ಬಾಲು. ಸೊ ನಾವಿಬ್ಬರು ನಿರ್ಧಾರ ಮಾಡಿದ್ವಿ, ಪೋಟ್ ಖುಲ್ಲಾ ಹಯಸ್ಕ ಬರೀ ಇದೇ ಕೆಲಸ, ನಮ್ಮದು ಮತ್ತೊಂದು ಇದೇ ಕೆಲಸ ಅಲ್ಲ. ಇದಕ್ಕಾಗಿ ಪುನಃ ಮುಂಬೈ ಎಲ್ಲಿ ಬೇಕಾದ್ರೆ ತಿರುಗಾಡ್ತಿದ್ದು ಹೋಗ್ತಿದ್ವಿ. ಆಮೇಲೆ ಇಬ್ಬರು ಕೂಡ ಹೋದ್ವಿ ಅಲ್ಲಿ, ಇಲ್ಲ ಅವನು ಲಾಸ್ಟ್ ಮಂಡಿ ಬರಲಿಕ್ಕೆ ಆಗಲಿಲ್ಲ, ನಾವೊಬ್ಬನ ಹೋಗ. ಅಲ್ಲಿಗೆ ಹೋದ್ಮೇಲೆ ನಾ ಹಿಂಗೆ ಸೇವಾ ಮಾಡಲಿ ಬಂದೀನಿ, ಸೇವಾ ಮಾಡ್ಕೊಂಡಿರ್ತೀನಿ ಹಿಂಗೆ ಹೇಳ್ಕೊಂಡು ಯಾರು ಬರ್ತಾನೋ ಅವ್ರ ಮೇಲೆ ನನಗೆ ವಿಶ್ವಾಸ ಇಲ್ಲ, ಯಾಕಂದ್ರೆ ನಾ ಹಂಗೆ ಮಾಡಿದ್ದೆ ಅವಾಗ. ಅವ್ರ ಹಂಗೆ ಹೇಳ್ತೇಳ್ಕೊಳ್ಳಿ ಅವರು ಓಕೆ ಠೀಕ ಓ ಸಫಾಯಿ ಕರು ಈ ಸಫಾಯಿ ಕರು ಓ ಪಾನಿ ಡಾಲೋ ಅಂತೆಲ್ಲ ಹೇಳಿಕತ್ರು. ಎರಡು ದಿವಸದೆಲ್ಲ ಮಾಡಿದೆ. ಅವ್ರಿಗೇನು ಭಾರಿ ಪ್ರೀತಿ ಅನಿಸ್ಬಿಡ್ತೇನು, ಮೇಲೆ ಕಮರ ಸ್ವಚ್ಛಕರು ಅವರು. ನನಗೆ ಆ್ಯಕ್ಚುಲಿ ಪ್ರೀ ಕಾಂಟೆಂಪ್ಲೇಟೆಡ್, ಇದು ನನಗೆ ಐಡಿಯಾನೇ ಇಲ್ಲ. ಅದಕ್ಕೆ ಯಾವಾಗ ನಾನು ಗುಡಿಸ್ಲಿಕ್ಕೆ ಶುರು ಮಾಡಿದೆ, ಕಾರ್ಪೆಟ್ ತೆಗಿಬೇಕಾದ್ರೆ ಭಾಳ ಹೊಲಸಿದ್ದು ಕಾರ್ಪೆಟ್ ಮೇಲೆ. ಕಾರ್ಪೆಟ್ ತೆಗಿಬೇಕು, ಜನರಲ್ಲಿ ಕಾರ್ಪೆಟ್ ತೆಗೆದಲ್ಲ ಬ್ರಷ್ ಮಾಡಿಬಿಡ್ತಾರೆ. ನನಗೆ ಯಾಕೋ ಬ್ರಷ್ ಮಾಡೋದು ಇಷ್ಟ ಆಗಲಿಲ್ಲ, ಹಂಗೆ ತೆಗೆದು ಒಂದು ಸ್ವಲ್ಪ ಕೊಡುವಿ ಆಮೇಲೆ ಹಾಕಿದೆ ಅಂತಂದು ಕಾರ್ಪೆಟ್ ತೆಗೆದೆ. ಅಲ್ಲಿ ಅವ್ರು ಕೂಡ ಕುರ್ಚಿ ಅದೊಂಥರ ಪಂಚರದ್ದು ಶೈನಿಂಗ್ ಬಂಗಾರದ ಹಂಗೆ ಶೈನಿಂಗ್ ಇತ್ತು ಕುರ್ಚಿ. ಅದು ಚಂದ ಇತ್ತು ಮೋಸ. ಸೊ ಹ್ಯಾಂಡಲ್ ಅದು ಮೆಟಲ್ ಇತ್ತು, ಕೆಳಗೆ ಕುಷನ್ ಇತ್ತು, ಹಿಂದ್ಗಡೆ ಬ್ಯಾಕ್ ಕುಷನ್ ಇತ್ತು, ಕಾಲೆಲ್ಲ ಮೆಟಲ್ ಇತ್ತು. ಇನ್ನೂ ಆ ಡಿಸೈನ್ ಪೂರ್ತ ಜ್ಞಾಪಕ ಇದೆ ನನಗೆ. ಅದು ಹಿಂಗೆ ಥರ ಒಂದು ಆನೆ ಸೊಂಡಿ ಥರ. ನಾನು ಕಾರ್ಪೆಟ್ ತೆಗೆದು ಗುಡಿಸ್ತೋಬೇಕಾದ್ರೆ ಗೋಡೆಗುಂಟು ಒಂದು ಸಣ್ಣ ವಯರ್, ಆ ವಯರ್ ತಂದು ಆ ಕುರ್ಚಿಗೆ ಅಟ್ಯಾಚ್ ಮಾಡಿದ್ರು. ಅದು 35 ವೋಲ್ಟ್ಸ್ ಕರೆಂಟ್ ಅಂದ್ರೆ ಪಾಸ್, ಅದ್ರ ಬ್ಯಾಟ್ರಿ. ಇವನು ದಡೂತಿ, ನಾವೆಲ್ಲ ತಪ್ಪರಾಕಿ. ಅವನಿಗೆ ಅದು ಏನು ಅನಿಸ್ತಾನೆ ಇರಲಿಲ್ಲ ಅಂದ್ರೆ ಅವನ ಮೈಯೊಳಗೆಲ್ಲ ಕರೆಂಟ್ ಅದ. ಜ್ಞಾನಿ ನೋಡ್ರಿ, ಅವನು ಮೈಯ ಕರೆಂಟ್ ಇರ್ತದೆ. ಸೊ ನಾವು ಅಜ್ಞಾನಿಗಳು, ಹೋಗಿ ಮುಟ್ಟಿದ ತಕ್ಷಣ ನಾನು ಆಮೇಲೆ ನಾ ಏನು ಮಾಡಿದೆ, ಯಾರಿಗೂ ಗೊತ್ತಾಗ ಎಲ್ಲೋ ಒಂದು ಕಡೆಗೆ ಅದು ವಯರ್ ಕಟ್ ಮಾಡಿ. ನಮ್ಮೂರು ಹುಬ್ಬಳ್ಳಿ ಹೋಗಿ ಬರ್ತೀವಿ, ಮುಂದೆ ಹಮ್ಕೋ ಕುಚ್ಚ ನೀ ಇವ ಹಮ್ಕೋ ಕುಚ್ಚ ನೀ ಇವ ಹಮ್ಕೋ ಕುಚ್ಚ ಎಲ್ಲರೂ ಹೇಳಿಕ್ಕೆ ಶುರು ಮಾಡಿದ್ರು ಅಂತ. ಹಮ್ಕೋ ಕುಚ್ಚ ನೀ ಇವ ಹಂಗೆ ಇವು ಗಿಮಿಕ್ಸ್ ಹವಾ. ಪ್ರೀತ ಹಂಗದ, ಪ್ರೀತ ಸೀರೆ ಉಟ್ಕೊಂಡದ, ಪ್ರೀತಕ್ಕೆ ಕಾಲ ಇಲ್ಲ, ಪ್ರೀತ ಕಾಲ ಉಲ್ಟಾ ಪಾದ. ಹವಾ ಬರೀ ಎಲ್ಲರೂ ಸೈಕೋಸೊಮ್ಯಾಟಿಕ್ಸ್, ಇಂಥ ವಿಷಯ ಮಾತಾಡೋರು ಅಷ್ಟೇ, ಇಂಥ ವಿಷಯ ಕೇಳೋರು ಅಷ್ಟೇ. ಹೀಗಾಗಿ ಈ ಭೂಲೋಕದೊಳಗೆ ಇದ್ದಾನೆ ಅಂತ ಕೆಲವರು, ಹಾದ ಅಂತ ಕೆಲವರು, ಈ ಜಿಜ್ಞಾಸ ಅವತ್ತೆಂದು ನಡೀತಾ ಇದೆ, ನಂಬಿಸ್ತಾ ಇದ್ದಾರೆ. ನಿನಗಿಂತ ಉತ್ತಮರು ಯಾರು ಇದನ್ನು ಹೇಳಲಿಕ್ಕೆ? ಆದರೆ ನಮಗೆ ಇದಾನೆ ಅನ್ನಲಿಕ್ಕೆ ಯಾವ ಪ್ರತ್ಯಕ್ಷವಾದ ಪ್ರಮಾಣ ಇಲ್ಲ. ಇಲ್ಲ ಅನ್ನಲಿಕ್ಕೂ ನಮಗೆ ಪ್ರತ್ಯಕ್ಷವಾದ ಪ್ರತ್ಯಕ್ಷೇನು ನಾಪಿ ವಾ ಅನುಮಾನೇನ. ಹೋಗಲಿ ಬಿಡು, ಪ್ರತ್ಯಕ್ಷವಾಗಿಲಿಕ್ಕಿಲ್ಲ. ಇನ್ಫರೆನ್ಷಿಯಲಿ ನಾವು ಏನೋ ಇನ್ನೊಂದನ್ನು ನೋಡಿ ಇದನ್ನು ಇದಾನೆ ಅಂತ ಗುರುತಿಸ್ಬೋದಲ್ವಾ? ಹಾಗೂ ನಮಗೆ ಯಾವ ಚಾನ್ಸೂ ಇಲ್ಲ. ಪ್ರೇತವನ್ನು ಏತರಂತೆ ಗುರುತಿಸಬೇಕು. ಅರ್ಥ ಇಲ್ಲ. ಪ್ರೇತವನ್ನು ಏತರಂತೆ ಗುರುತಿಸಬೇಕು, ಪ್ರೇತದಂತೆಯೇ ಗುರುತಿಸಬೇಕು. ಪ್ರೇತನೇ ಗೊತ್ತಿಲ್ಲ, ಇನ್ನು ಪ್ರೇತ ಗುರುತಿಸೋದೇನು? ಅರ್ಥ ಆಗಲಿಲ್ಲ. ಇಲ್ಲಿ ಬೆಂಕಿ ಇದೆ ಅನ್ನೋದನ್ನು ಏತರಿಂದ ಗುರುತಿಸಬಹುದು? ಹೊಗೆಯಿಂದ, ಹೊಗೆಯಿಂದ ಗುರುತಿಸಬಹುದು. ಹಾಗೆ ಇಲ್ಲಿ ಪ್ರೇತ ಇದೆ ಅನ್ನೋದನ್ನು ಏತರಿಂದ ಗುರುತಿಸೋದು? ಲಕ್ಷಣಗಳೇ ಇಲ್ಲ, ಲಿಂಗಗಳು ಅಂತಾರೆ, ಲಿಂಗಗಳಿಲ್ಲ, ಅಂಗಗಳಿಲ್ಲ, ಅವಯವಗಳಿಲ್ಲ, ಲಕ್ಷಣಗಳಿಲ್ಲ, ಮತ್ತೆ ಹೆಂಗೆ ಗುರುತಿಸೋದು? ಪ್ರೇತವನ್ನು ಪ್ರೇತದಂತೆಯೇ ಗುರುತಿಸಬೇಕು. ಪ್ರೇತ ಪ್ರೇತ ಪ್ರೇತನೂ ಗೊತ್ತಿಲ್ಲ ನಮಗೆ, ಎಷ್ಟು ಆಭಾಸ ಆಗ್ತದೆ. ಹೀಗಾಗಿ ಪ್ರತ್ಯಕ್ಷವಾಗಿಯೂ ನಮಗೆ ಸಾಧ್ಯವಿಲ್ಲ, ನಮಗೆ ಅಂದರೆ ಯಾರಿಗೆ, ಭೂಲೋಕದಲ್ಲಿ. ಅನುಮಾನದಿಂದಲೂ ಸಾಧ್ಯವಿಲ್ಲ. ವಾ ಅನುಮಾನೇನ ನಿರ್ಣಯ ವಿಜ್ಞಾನಂ ಏತತ್ ವಿಜ್ಞಾನ ಅಧೀನ ಹಿ ಪರಃ. ಆದ್ದರಿಂದ ಈ ಜ್ಞಾನವು ಏತರಿಂದ ತಿಳಿಯಲು ಸಾಧ್ಯವೋ ಅನ್ನುವಂತಹ ಜ್ಞಾನವು ಪರಃ ಜ್ಞಾನ, ಅದು ಶ್ರೇಷ್ಠವಾದ ಜ್ಞಾನ. ಎಷ್ಟು ಚಂದ ಇದು ಹೇಳ್ದಂಗೆ ಆಯ್ತು ನೋಡ್ರಿ ಭಗವತ್ಪಾದರಿಂದ. ಪ್ರತ್ಯಕ್ಷದಿಂದಲೂ ಸಾಧ್ಯವಿಲ್ಲ, ಅನುಮಾನದಿಂದಲೂ ಸಾಧ್ಯವಿಲ್ಲ, ದೃಷ್ಟಾಂತಗಳಿಂದಲೂ ಸಾಧ್ಯವಿಲ್ಲ, ಆದರೂ ಈ ಜ್ಞಾನವನ್ನು ತಿಳ್ಕೋಬೇಕಾಗಿದೆ ಅಂತಂದರೆ ಇದು ಶ್ರೇಷ್ಠ ಜ್ಞಾನವೇ ಆಯಿತು. ಅದಕ್ಕೆ ಅವ್ರು ಹೇಳ್ತಾರೆ ಶಬ್ದ ಪರಹ, ಈ ಜ್ಞಾನವನ್ನು ಪಡೆದುಕೊಳ್ಳುವುದೇ ಪುರುಷಾರ್ಥ, ಅದೇ ಪರಹ ಪುರುಷಾರ್ಥ. ಠೀಕ್ ಏ ಅದು ಕಾಕ್ರೋಚು ಹೌದಾ, ಓ ಇದು ಟೊಮೆಟೊ ಹೌದಾ, ಇದು ಏನಪ್ಪ ಭಾರಿ ದೊಡ್ಡ ವಿದ್ಯೆ, ಏನು ವಿದ್ಯೆ, ಎಲ್ಲ ಕೆಳಮಟ್ಟದ ವಿದ್ಯೆ. ಕಣ್ಣಿಗೆ ಇಂದ್ರಿಯಗಳಿಗೆ ಲಭ್ಯವಾಗಿರುವುದನ್ನು ಇಂದ್ರಿಯಗಳಿಗೆ ಲಭ್ಯವಾಗಿರುತ್ತದೆ ಅಂತ ನಾನು ಹೇಳಿದ್ರೆ ಏನು ಭಾರಿ ವಿದ್ಯಾನ ಇದೆ. ಕಪ್ಪೆಯನ್ನು ಕೊಯ್ದ ಮೇಲೆ ಒಳಗಡೆ ಇದ್ದಂತಹ ಅದರ ಅಂಗಾಂಗಗಳೆಲ್ಲವೂ ಕಾಣಿಸುತ್ತವೆ. ಕೇಬಿ ಲೈನ್ಮೆನ್ ಭಾರಿ ಮಳೆ ಆಯ್ತಂತೆ, ಭಾರಿ ಮಳೆ ಆಯ್ತಂತೆ, ಕೆಳಗೆ ಕೇಬಲ್ ಇರ್ತವೆ ನೋಡು, ಅದು ಎಲ್ಲ ಫ್ಯೂಸ್ ಆಗ್ತದೆ. ಫ್ಯೂಸ್ ಆದ್ಕೊಂಡು ಲೈನ್ಮನ್ ಏನು ಮಾಡ್ದ, ಒಬ್ಬ ಮೇಸ್ತ್ರಿ ಇರ್ತಾನೆ, ಒಬ್ಬ ಆಳು ಇರ್ತಾನೆ, ಇಬ್ರು ಬರ್ತಾರೆ. ಅವ್ರು ಬರ್ತಾರೆ ಮೋಟ್ರ್ ಬೈಕ್ ಮೇಲೋ ಸೈಕಲ್ ಮೇಲೋ ಬರ್ತಾರೆ. ಆ ಮೇಸ್ತ್ರಿ ಅಂದರೆ ಮೇಲೆ ನಿಂತಿರ್ತಾನ, ತಗ್ಗನೊಳಗೆ ಇಳಿಸೋದಿಲ್ಲ, ಇವನಿಗೆ ಇಳಿಸ್ತಾನೆ. ಇವನಿಗೆ ಇಳಿಸ್ಬಿಟ್ಟು ನೋಡೋ ಅಲ್ಲಿ ಮೂರು ವಯರವ, ಒಂದು ಕೆಂಪದು, ಒಂದು ಹಸಿರುದು, ಒಂದು ಹಳದಿದು, ಅದು ಯಾವುದೋ ಒಂದು ಲೈನ್ ಹೋಗ್ಯದ, ಅದು ಯಾವ ಲೈನ್ ಅದು ನಾವು ಹುಡುಕ್ಬೇಕೀಗ ಅಂದರೆ ನಾವು ಅದನ್ನು ಸರಿ ಮಾಡಿ ಬರ್ತದೆ ಹುಷಾರಂತ. ಆಮ ಒಂದೊಂದಾಗಿ ಏನು ಮಾಡ್ತಾನೆ, ಅದನ್ನು ಕಟ್ ಮಾಡಿ ಹೋಗ್ತಾನೆ. ಕಟ್ ಮಾಡಿ ಕೂಡಲೇ ಅದರೊಳಗೆ ಕರೆಂಟ್ ಇಲ್ಲ ಅಂತ ಗೊತ್ತಾಗ್ತ, ಇನ್ನೊಂದು ಕಟ್ ಮಾಡ್ತಾನೆ ಅದ್ರಿಗೂ ಕರೆಂಟ್ ಇಲ್ಲ ಅಂತ ಗೊತ್ತಾಗ್ತ, ಮ್ಯಾಲೆ ತಗೊಂಡು ಹೇಳ್ತಾನೆ ಆ ಮೂರನೇದು ಮುಟ್ಬೇಡ, ಭಾರಿ ಹುಷಾರು, ಅಲ್ಲೇ ಕರೆಂಟ್ ಇರ್ತದ, ನೀ ಏನು ಹೇಳೋದು ನನಗೆ ಕರೆಂಟ್ ಇರ್ತದೆ. ಈ ಮೇಸ್ತ್ರಿಗಳು ಹಿಂಗೆ ಕೆಲಸ ತಗೋತಾರೆ, ಅವನು ಸತ್ರು ಚಿಂತಿಲ್ಲ, ತಾನು ಮೇಸ್ತ್ರಿ ಮೇಲೆ ಇರ್ತಾನ. ಸೊ ವಿ ನೀಡ್ ಟು ನೋ ದಿಸ್, ಏನು ಅವನು ಇದಾನ ಇಲ್ಲ ಅನ್ಲಿಕ್ಕೆ ಏನು ಪ್ರಮಾಣಪ್ಪ, ಆದರೂ ನಾವು ತಿಳ್ಕೋಬೇಕಾಗಿದೆ. ಇದಕ್ಕೆ ಆಗಮ ಅಂತ ಕರೀತೀವಿ, ಆಗಮ ಜ್ಞಾನ. ಅದಕ್ಕೆ ನಾವೇನು ಮಾಡಬೇಕು, ಈ ಆಗಮ ಅಂದರೆ ಪ್ರತ್ಯಕ್ಷ ಮತ್ತು ಅನುಮಾನ ಇತ್ಯಾದಿ ಪ್ರಮಾಣಗಳಿಗೆ ನಾವು ಒಳಪಡದೆ ನಾವು ಆಗಮ ಪ್ರಮಾಣಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಆವಾಗ ಪರಾವಿದ್ಯಾ ಪರಪುರುಷಾರ್ಥ ಇತ್ಯತಃ ಏತದ್ ವಿದ್ಯಾಂ ವಿಜಾನೀಯಾಂ ಅಹಂ, ಇಂತಹ ಈ ವಿದ್ಯೆಯನ್ನು ಪಡೆದುಕೋಬೇಕೆಂದು ನಾನು ಅನುಶಿಷ್ಟ, ನಾನು ಅನುಶಿಷ್ಟ, ನಾನು ಬಯಸ್ತಾ ಇದ್ದೀನಿ. ತ್ವಯಾ ಜ್ಞಾಪಿತ, ನಿನಗೆ ಈ ವಿಷಯವನ್ನು ಜ್ಞಾಪಿಸ್ತಾ ಇದ್ದೀನಿ. ವರಾಣಾಂ ಈಶಃ ವರಸ್ತೃತೀಯಃ ಅವಶಿಷ್ಟಃ, ಈಶಃ ವರಃ ತೃತೀಯಃ ವರಃ ಅವಶಿಷ್ಟಃ. ಏನು ಮೂರು ವರಗಳಲ್ಲಿ ಒಂದು ಉಳಿದಿತ್ತೋ ನಾ ಕೇಳೋದು, ಅವಶಿಷ್ಟಃ, ಅವಶಿಷ್ಟ ಅಂದರೆ ಉಳಿದಿದ್ದು, ಆ ಉಳಿದಂತಹ ಒಂದು ವರ ಬೇರೆ ಯಾವುದಲ್ಲ, ಇದೇ ವರ ಮಹಾರಾಯ, ನನಗೆ ಆತ್ಮವಿದ್ಯೆ ಹೇಳಿಕೊಡು, ಬ್ರಹ್ಮವಿದ್ಯೆ ಹೇಳಿಕೊಡು, ಅದು ವರಸ್ತೃತೀಯ ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದು ಪರಹ ಪುರುಷಾರ್ಥ, ಅದೇ ಉತ್ತಮ ಪುರುಷಾರ್ಥವನ್ನು ಹೊಂದುವಂಥದ್ದು. ಆದ್ದರಿಂದ ಅದನ್ನು ನನಗೆ ಹೇಳಿಕೊಡು. ಕಿಂ ಅಯಂ ಏಕಾಂತತಃ ನಿಶ್ರೇಯಸ ಸಾಧನ ಆತ್ಮಜ್ಞಾನಾರ್ಹ ನ ವೇತ್ಯ ಇತ್ಯತ ಪರೀಕ್ಷಣಾರ್ಥಂ ಆಹ. ಅಯಂ ನಚಿಕೇತ ಅರ್ಹ ವಾ ನ, ಏನೋ ಕೇಳಿಬಿಟ್ಟ, ಈಗ ನಾ ಅದನ್ನು ಅವನಿಗೆ ಹೇಳಿಬಿಟ್ಟೆ, ಅವನು ಅರ್ಹತೆಯನ್ನು ಹೊಂದಿದ್ದಿಲ್ಲ ಅಂದರೆ ಇಂಡೈಜೆಷನ್ ಆಗ್ತದೆ. ಇಂಡೈಜೆಷನ್ ಆಯಿತು ಅಂತಂದರೆ ನಾ ಹೇಳಿದ್ದ ಒಂದು ಇವನು ವಾಪಸ್ ಭೂಲೋಕಕ್ಕೆ ಹೋಗಿ ಮಾತಾಡೋದೇ ಒಂದು ಇಂಡೈಜೆಷನ್ ಫಲ. ಇವನು ಅರ್ಹತೆಯನ್ನು ಹೊಂದಿದ್ದಾನೋ ಇಲ್ಲೋ, ಇವನು ಅಧಿಕಾರಿ ಹೌದೋ ಅಲ್ಲೋ. ಅಯಂ ಏಕಾಂತತಃ ನಿಶ್ರೇಯಸ ಸಾಧನ ಆತ್ಮಜ್ಞಾನ ಅರ್ಹ ನ, ಇವನು ಆತ್ಮಜ್ಞಾನಕ್ಕೆ ಅರ್ಹತೆಯನ್ನು ಹೊಂದಿದ್ದಾನೋ ಇಲ್ವೋ. ಇತಿ ಏತತ್ ಪರೀಕ್ಷಣಾರ್ಥಂ ಆಹ, ಇದನ್ನು ಪರೀಕ್ಷಿಸಲಿಕ್ಕಾಗಿ ಯಮ ಏನು ಮಾಡ್ತಾನೆ, ಏನು ಮಹಾರಾಜ ಎಂಥ ಪ್ರಶ್ನೆ ಕೇಳಿಬಿಟ್ಟ, ಎಂಥ ವರ ಕೇಳಿಬಿಟ್ಟ, ನಾನು ಏನೀಗ ಅವನಿಗೆ ಬ್ರಹ್ಮವಿದ್ಯೆ ಕೊಡಬೇಕಿದೆ, ಚೋಟುದ್ದ ಇದ್ದಾನೆ ಇವನಿಗೇನು ಬ್ರಹ್ಮವಿದ್ಯೆ ಕೊಡೋದು, ಆದರೆ ಕೇಳೋಣ, ನನಗೆ ಇಲ್ಲ ಅಲ್ಲಿಗೆ ಬರೋಂಗಿಲ್ಲ, ಈಗ ಅವನಿಗೆ ನಾನು ಪರೀಕ್ಷಿಸಬೇಕು ಅಂಥೇಳಿ ನಾನಾ ಪ್ರಕಾರದ ಪ್ರಲೋಭನೆಗಳನ್ನು ಮಾಡ್ತಾನೆ. ಅಳ್ಬೇಡು ಅಳ್ಬೇಡು, ಹಠ ಮಾಡಬೇಡ, ತಗೋ ಚಾಕ್ಲೇಟ್ ತಗೋ, ಹಠ ಮಾಡಬೇಡ, ತಗೋ ಬಿಸ್ಕಿಟ್ ತಗೋ ಅಂತ ಹೇಗೆ ಮಗುವಿಗೆ ಸಮಾಧಾನಕರವಾಗುವಂತೆ ವ್ಯಗ್ರವಾಗದಂತೆ ನಾವು ನೋಡ್ಕೋತೀವೋ ಹಾಗೆಯೇ ಇದನ್ನು ಚಿಕಿತ್ಸನಿಗೂ ಕೂಡ ಯಮನು ಹಾಗೆ ಮಾಡ್ತಾ ಇದ್ದಾನೆ. ಏನಂತ, ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರಾ, ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರಾ, ವಿಚಿಕಿತ್ಸಿತಂ ಪುರಾ, ವಿಚಿಕಿತ್ಸಿತಂ ಪುರಾ, ನಹಿ ಸುಜ್ಞೇಯ ಮನುರೇಶ ಧರ್ಮಃ, ನಹಿ ಸುಜ್ಞೇಯ ಮನುರೇಶ ಧರ್ಮಃ, ಅನ್ಯಂ ವರಂ ನ ನಚಿಕೇತೋ ವೃಣೀಶ್ವ, ಅನ್ಯಂ ವರಂ ನಚಿಕೇತೋ ವೃಣೀಶ್ವ, ಮಾಮೋಪರೋ ಸತ್ ಸಿಹರತಿ ಮಾ ಸುಜೇನ ಸುಜೈನಂ, ಮಾಮೋಪರೋತ್ಸೀರತಿ ಮಾ ಸುಜೈನಂ, ಮಾಮೋಪರೋತ್ಸೀರತಿ ಮಾ ಸುಜೈನಂ, ಮಾಮೋಪರೋತ್ಸೀರತಿ ಮಾ ಸುಜೈನಂ, ಮಾಮೋಪರೋತ್ಸೀರತಿ ಮಾ ಸುಜೈನಂ. ಮಾಂ ಮಾ ಉಪರೋತ್ಸೀಹಿ ಮಾ ಸೃಜೇನ, ನನಗೆ ಬ್ಲ್ಯಾಕ್ಮೇಲ್ ಮಾಡಬೇಡ. ಉಪರೋತ್ಸೀಹಿ, ನನ್ನ ಮೇಲೆ ಈ ಥರ ಒತ್ತಡ ತರಬೇಡ. ಏನಿದ್ದೀ ಚೋಟ, ಏನು ಕೇಳ್ತೀನಿ ನೀನು? ದೇವತೆಗಳು ಕೇಳಿದ್ರೆ ಕೊಟ್ಟಿಲ್ಲ ನಾ ಈ ವಿದ್ಯಾ, ನಿನಗ್ಯಾಕೆ ಕೊಡಬೇಕು? ಸುಮ್ಮ ಸುಮ್ಮನೆ ನನ್ನ ಮೇಲೆ ಹಿಂಗೆ ಒತ್ತಡ ತರಬೇಡ. ಮಾ ಉಪರೋತ್ಸೀಹಿ ಇತಿ, ನೀನು ನನ್ನ ಮೇಲೆ ಈ ಥರ ದಬಾವ್ ಹಾಕಬೇಡ. ಉದ್ಧವ್ ಠಾಕ್ರೆನ ಮೇಲೆ ಹೆಂಗೆ ದಬಾವ್ ಹಾಕಿದ್ರು ನೋಡ್ರಿ, ಮಣಿಲೇ ಇಲ್ಲ, ಪೂರ ಡೌನ್, ಪೂರ ಡೌನ್ ಶಿವಸೇನಾ. ಎಷ್ಟು ಡೌನ್ ಅಂತಂದರೆ ನೀವು ಹೆಂಗೆ ಹೇಳ್ತೀರಿ ಹೆಂಗೆ ಸಪೋರ್ಟ್ ಕೊಡ್ತೀವಿ, ಯಾವ ಕರಾರು ಹಾಕೋದಿಲ್ಲ, ಬರೀದಾರಿ ಇಷ್ಟಾಗಬೇಕಾದ್ರೆ ಎಷ್ಟು ಸರ್ಕಸ್ ಮಾಡಿದ್ರು, ಗುಂಡಿಗೆ ಎಷ್ಟು ಗಟ್ಟಿರ್ಬೇಕು. ಪಾಪ ಇವ ನಚಿಕೇತ ಹಿಂಗೆ ಹೇಳುವಾಗಲೇ ಯಮ ದಬಾವನೆ ಬಂದ್ಬಿಟ್ಟ ನಮಗೆ. ಏನು ನನಗೇನೋ ಹುಡುಗ ಹೋಗಲಿ ಮೂರು ವರ ಕೊಡ್ರಿ, ಇವ ಎಲ್ಲಿ ಕೈ ಹಾಕ್ಯಾನೆ, ಹಾಂ ಬುಡಕ್ಕೆ ಕೈ ಹಾಕ್ಯಾನೆ, ಇವನು ಬ್ರಹ್ಮವಿದ್ಯಾನ ಕೇಳಿಕತ್ತ ಏನು ಹುಡುಗಿ ಅವ ಎಲ್ಲ ಬಾ ಭಯಾನಕಿದ್ದಾನಪ್ಪ ಖತರ್ನಾಕ್ ಹುಡುಗಿ ಅವ ನನಗೆ ಗೊತ್ತೇ ಆಗಲಿಲ್ಲ ನಾ ಇಡೀ ಜಗತ್ತಿನ ಎಲ್ಲ ಜಾತಕ ನಾ ಓದ್ತೀನಿ ಎಲ್ಲ ಗ್ರಹಗತಿಗಳು ಯಾವಾಗ ಯಾವಾಗ ಏನು ಕೆಲಸ ಮಾಡ್ತಾವ ಎಲ್ಲ ನನಗೆ ಗೊತ್ತದೆ ಇವ್ದು ಯಾಕೆ ಗೊತ್ತಾಗಲಿಲ್ಲ ನನಗೆ ಬೇಡಪ್ಪ ಚಿಕಿತ್ತ ನನ್ನ ಮೇಲೆ ನೀ ಹಿಂಗೆ ಒತ್ತಡ ತರಬೇಡ ಸೃಜಯನ ಈ ಒಂದು ವರ ಬಿಟ್ಕೊಟ್ಬಿಡ ಇದನ್ನು ಕೇಳಬೇಡ ಯಮ್ಮ ಕಾಲಿ ಬೀಳೋದಂದ ಬಾಕಿ ಈಗ ನಾನು ಚಿಕಿತ್ಸನಿಗೆ ಬಿಟ್ಬಿಡ್ತೀನಿ ಕೇಳಬೇಡ ಹಾಂ ಯಾಕೆ ದೇವೈ ಅತ್ರಾಪಿ ವಿಚಿಕಿತ್ಸಿತಂ ಪುರ ಮುಂಚಿತವಾಗಿ ಹಿಂದಕ್ಕೆ ದೇವತೆಗಳು ಕೂಡ ಇದನ್ನು ನನ್ನ ಹತ್ರ ಬಂದು ಪ್ರಶ್ನಿಸಿದ್ದರು ಹಾಂ ನನ್ನ ಹತ್ರ ಪ್ರಶ್ನಿಸಿದ್ದರು ನಮಗಿಂತ ವಿದ್ಯಾನ ಕೊಡು ಅಂತ ಕೇಳ್ಕೊಂಡಿದ್ದರು ನಹಿ ಸುಜ್ಞೆ ನಾನು ಅವರಿಗೆ ಈ ಉಪದೇಶವನ್ನು ಕೊಡಲಿಲ್ಲ ಏಷಃ ಧರ್ಮಃ ಅಣುಹು ಯಾಕೆ ಕೊಡಲಿಲ್ಲ ಅಂದರೆ ಇದು ಏನು ಉಪದೇಶ ಇದೆ ಅತ್ಯಂತ ಸೂಕ್ಷ್ಮ ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾದ ವಿದ್ಯಾ ಬ್ರಹ್ಮವಿದ್ಯಾ ಇಷ್ಟು ಸೂಕ್ಷ್ಮವಾದ ವಿದ್ಯೆಯನ್ನು ನಾನು ಹೇಗೆ ಕೊಡಲಿ ಅವರಿಗೆ ನಾನು ಕೊಟ್ಟಿಲ್ಲ ದೇವತೆಗಳು ಕೇಳಿದರು ನನಗೆ ಆಫ್ಟರ್ ಆಲ್ ನಿನ್ನ ಮನುಷ್ಯ ಆಫ್ಟರ್ ಆಲ್ ಒಂದು ಹುಡುಗ ಆಫ್ಟರ್ ಆಲ್ ನೀನು ಒಂದು ಕುನ್ನಿ ನಿನಗ್ಯಾಕೆ ನಾ ಈ ವಿದ್ಯೆ ಹೇಳ್ಕೊಳ್ಬೇಕು ಏನು ಏನು ಏನು ಮಹಾ ಮಾಡೋಂಗಿದ್ದೀನ ಕೊಡೋಂಗಿಲ್ಲ ಅಂದ್ರೆ ಇಂಥವೆಲ್ಲ ನಡೆದವ ಅವನ ತಲೆಯಾಗ ಏನು ಮಾಡೋಂಗಿದ್ದೀನಿ ನೀನೇನು ನಿನ್ನ ಆ ನಿನ್ನ ನಿನ್ನ ನಿನ್ನ ಪರಿಮಿತಿ ಏನು ನೀನು ಬಂದವನು ಮರ್ತ್ಯ ಲೋಕದಿಂದ ಇಡೀ ಮರ್ತ್ಯ ಲೋಕ ನನ್ನ ಮುಷ್ಟಿ ಒಳಗೆ ಇದು ಒಂದು ಪಾಶ ಸಾಕ ಲಕ್ಷ ಲಕ್ಷ ಜನರನ್ನು ಎತ್ತಿ ಬಿಡ್ತಾನೆ ಅದರಿಂದ ನೀನೇನು ಕುನ್ನಿ ಇಲ್ಲಪ್ಪ ಆದರೂ ಕೂಡ ನಾನು ನಿನಗೆ ಅತ್ಯಂತ ವಿನಮ್ರನಾಗಿ ಕೇಳ್ಕೊತೀನಿ ಏನಂತೇಳಿ ಮಾ ಉಪರೋತ್ಸೀಹಿ ಇತಿ ನೀನು ನನ್ನನ್ನು ಒತ್ತಡ ನನ್ನನ್ನು ಒತ್ತಾಯಿಸಬೇಡ ಮತ್ತು ಸೃಜ ಏನಂ ನೀನು ಇದನ್ನು ಬಿಟ್ಕೊಡು ಇದು ಬಿಟ್ಕೊಟ್ಬಿಡಿದನು ಬೇಡ ಇದು ಹಠ ಮಾಡಬೇಡ ಈ ವರ ಬಿಟ್ಕೊಟ್ಬಿಡಿದ ಕೇಳಬೇಡ ಹೌದಾ ದೇವೈಹಿ ಅಪಿ ಭಾಷ್ಯ ನೋಡ್ಕೊಳ್ಳಿ ದೇವೈಹಿ ಅಪಿ ಅತ್ರ ಏತಸ್ಮಿನ್ ವಸ್ತುನಿ ವಿಚಿಕಿತ್ಸಿತಂ ವಿಚಿಕಿತ್ಸಿತಂ ಸಂಶಯಿತಂ ಪುರಾ ಪೂರ್ವಂ ನ ಹಿ ಸುಜ್ಞೇಯಂ ಸುಷ್ಟು ಜ್ಞೇಯಂ ಶ್ರುತಮಪಿ ಪ್ರಾಕೃತೈ ಜನೈ ಯತಃ ಅಣುಃ ಸೂಕ್ಷ್ಮಃ ಈಶಃ ಆತ್ಮಾಖ್ಯಃ ಧರ್ಮಃ ಅತಃ ಅನ್ಯಂ ಅಸಂದಿಗ್ಧಫಲಂ ವರಂ ನಚಿಕೇತಃ ಋಣೀಶ್ವ ಮಾಂ ಅದು ಮಾಂ ಅನುಸ್ವರಾದರೂ ತೆಗೆದಾಕ್ರಿ ಅಥವಾ ಉಪರೋತ್ಸೀಹಿ ಅಂತಾದರೂ ಹಾಕ್ರಿ ಮಾಂ ಮಾಂ ಮಾ ಉಪರೋತ್ಸೀಹಿ ಒಂದು ಮಾ ಜಾಸ್ತಿ ಆದಂಗೆ ಆಗೋದಿಲ್ಲ ಮಾ ಉಪರೋತ್ಸೀಹಿ ಒಂದು ಮಾ ಜಾಸ್ತಿ ಅದ ನೋಡ್ರಿ ಮಾ ನೆಗೆಟಿವ್ ಮಾಂ ನನ್ನನ್ನು ಮಾ ಮತ್ತೊಂದು ನೆಗೆಟಿವ್, ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಆಗ್ತದೆ. ಅದರರ್ಥ ಉಪ್ರೋತ್ಸಿಹಿ, ನನ್ನನ್ನು ಒತ್ತಾಯ ಮಾಡುವಂತಾಗ್ತದೆ. ಹಾಂ, ಒಂದು ಮಾ ತೆಗೆದುಬಿಡ್ರಿ, ಅದು ವೃಣೀಶ್ವ ಮಾ. ನೀವು ಕನ್ನಡದ ಹೆಂಗೆ ಇರ್ತಾರೆ ಇಲ್ಲಿ? ಮಾ ಮಾಂ ಉಪರೋತ್ಸಿಹಿ ಇತಿ ಒಂದು ಮಾ ಕಡಿಮೆ ಇದೆ. ಇಲ್ಲ ಇಲ್ಲ, ಮೂರು ಮಾ ಬರ್ತಾವ. ಏನಂ ಸೃಜೈನಂ ಮಾ, ಮಾಂ ಪ್ರತಿ ಅಂತ ಅರ್ಥ. ಅಲ್ಲಿ ಬರ್ಕೊಡ್ರಿ, ಅದು ಮಾ ಇದೆಯಲ್ಲ ಮಂತ್ರದೊಳಗೆ, ಮಾ ಸೃಜೈನ ಅಂತಿದೆಯಲ್ಲ, ಮಾ ಸೃಜೈನ ಅಂತಿದೆಯಲ್ಲೋ, ಅಲ್ಲಿ ಮಾ ಬ್ರಕೆಟ್ನವ್ರು ಪ್ರತಿ, ಮಾಂ ಪ್ರತಿ, ಮಾಂ ಪ್ರತಿ. ಅದು ಆ ಮಾ ಏನು ಅಂದರೆ ಮಾಂ ಪ್ರತಿ, ನನಗೆ ಅದನ್ನು ಬಿಟ್ಕೊಡು, ಆ ವರವನ್ನು ನನಗೆ ಬಿಟ್ಕೊಡು. ಅನ್ಯಂ ವರಂ ವೃಣೀಶ್ವ, ಬಿಟ್ಕೊಟ್ಟು ಬೇರೆ ಯಾವುದಾದ್ರೂ ಏನು ಚಿಕೇತ, ಬೇರೆ ಯಾವುದಾದ್ರೂ ವರವನ್ನು ನೀ ಕೇಳ್ಕೊ. ಏಕೆಂದರೆ ದೇವೈಹಿ ಅತ್ರಾಪಿ ವಿಚಿಕಿತ್ಸಿತಂ, ಈ ವರದ ಬಗ್ಗೆ, ಈ ಜ್ಞಾನದ ಬಗ್ಗೆ, ಬ್ರಹ್ಮವಿದ್ಯೆ ಬಗ್ಗೆ ಪುರಾ ಹಿಂದಕ್ಕೆ ದೇವತೆಗಳು ಕೂಡ ನನ್ನ ಜೊತೆ ಪಡ್ಕೋಬೇಕು ಅಂತ ಭಾರಿ ಇಷ್ಟಪಟ್ಟಿದ್ದರು. ಆದರೆ ನಾನು ಅವ್ರಿಗೆ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ನ ಹಿ ಸುಜ್ಞೇಯಂ, ಇದು ಅಷ್ಟು ಸುಲಭವಾಗಿ ಕೊಡುವಂಥ ವಿದ್ಯೆ ಅಲ್ಲ. ಸುಷ್ಠು ಜ್ಞೇಯಂ ಸುಜ್ಞೇಯಂ, ಅಷ್ಟು ಸುಲಭವಾಗಿ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಏಷಃ ಅಣುಹು ಧರ್ಮ, ಏಕೆಂತಂದರೆ ಇದರ ಸಹಜತೆ, ಇದರ ಸ್ವಭಾವ ಅತ್ಯಂತ ಸೂಕ್ಷ್ಮವಾಗಿದೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಏನಂತೇಳಿ, ಅಣುಹು ಸೂಕ್ಷ್ಮ, ಏಷ ಆತ್ಮಾಖ್ಯ ಧರ್ಮ, ಅತ ಅನ್ಯಂ ಅಸಂದಿಗ್ಧ ಫಲಂ ವರಂ, ಬೇರೆ ಇನ್ನೊಂದು ಯಾವುದು, ಯಾವುದೇ ಪ್ರಕಾರವಾದ ಗೋಜು ಇಲ್ಲದೇ ಇದ್ದಂತಹ ವರವನ್ನು ವೃಣೀಶ್ವ ನಚಿಕೇತ, ಅದನ್ನು ಕೇಳ್ಕೊ. ಮಾ ಉಪರೋತ್ಸಿಹಿ, ನೀನು ನನ್ನನ್ನು ಮತ್ತೆ ಈ ವಿಷಯದ ಮೇಲೆ ಒತ್ತಡ ಮಾಡಬೇಡ. ಏಕೆಂದರೆ ಮಾ ಕಾರ್ಷೀಹಿ ಅಧಮರಣಂ ಇವ ಉತ್ತಮ ವರ್ಣ, ಇದು ಭಾರಿ ಚಂದ. ಉತ್ತಮ ಅಂದರೆ ಉತ್ತಮ ವರ್ಣ ಅಂದರೆ ಶ್ರೀಮಂತ, ಶ್ರೀಮಂತನನ್ನು ಒಬ್ಬ ಬಡವನು ಆಟ ಆಡಿಸಿದಂತೆ. ಹಾಂ, ಹೌದು. ಮಾ ಕಾರ್ಷೀಹಿ ಅಧಮರಣಂ ಇವ ಉತ್ತಮ ವರ್ಣ. ಅಧಮರಣಂ ಅಂತಂದರೆ ಕೆಳಮಟ್ಟದ, ಒಬ್ಬ ಬಡವ, ಒಬ್ಬ ದರಿದ್ರ. ಉತ್ತಮ ವರ್ಣ, ಒಬ್ಬ ಶ್ರೀಮಂತ ಧನಿಕನನ್ನು ಏನು ಮಾಡ್ತಾನವ ಅವ ಬ್ಲ್ಯಾಕ್ಮೇಲ್ ಮಾಡ್ತಾನೆ ಹೇಳು. ಅರವತ್ನಾಲ್ಕು ವರ್ಷ ಇದೇ ಟ್ರೈನಿಂಗೆ ಕೊಟ್ಟೆನು, ಎಲ್ಲರಿಗೂ ಇದೇ ಟ್ರೈನಿಂಗ್ ಕೊಟ್ಟೆನು, 64 ವರ್ಷ ಕೊಟ್ಟೆವು ಟ್ರೈನಿಂಗ್. ಹೇಗೆ ಎಲ್ಲರನ್ನು ನಾವು ಬ್ಲ್ಯಾಕ್ಮೇಲ್ ಮಾಡಬೇಕು? ಅದಕ್ಕೆ ಅವ್ರು ಶಬ್ದ ಹಾಕ್ಯಾರ, ಮಾಕಾರ್ಷೀಹಿ, ದಯವಿಟ್ಟು ನೀನು ಹೀಗೆ ನಡ್ಕೋಬೇಡ. ಅಧಮರಣಂ ಹೇಗೆ, ಅಧಮರಣಂ ಇವ ಉತ್ತಮ ವರ್ಣ, ಉತ್ತಮ ವರ್ಣ ಶ್ರೀಮಂತನನ್ನು ಬಡವನು ಆಟ ಆಡಿಸಂತೆ. ಅತಿಸೃಜ, ಬಿಟ್ಕೊಟ್ಬಿಡು. ಅತಿಸೃಜ ವಿಮುಂಚ ಏನಂ ವರಂ ಮಾಂ ಪ್ರತಿ, ಹೌದಲ್ಲ, ಇದನ್ನು ನನಗೆ ಬಿಟ್ಕೊಟ್ಬಿಡು. ಆ ಮಾ ಎದಕ್ಕೆ ಹೋಗ್ತದೆ, ಮಾಂ ಪ್ರತಿ ಅಲ್ಲಿಗೆ ಹೋಗ್ತದೆ. ಮಾಂ ಪ್ರತಿ, ನನಗೆ ಅದನ್ನು ಬಿಟ್ಕೊಟ್ಬಿಡು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ